ಶುಭನುಡಿಯೇ ಶಕುನದಹಕ್ಕಿ, ಶುಭನುಡಿಯೇ ಶಕುನದಹಕ್ಕಿ, ಶುಭನುಡಿಯೇ ಶಕುನದಹಕ್ಕಿ, ಶುಭನುಡಿಯೇ ಶಕುನದಹಕ್ಕಿ, ಶುಭನುಡಿಯೇ. ನಿದ್ದೆ ಬಳಲಿ ಬಳಿಯಲಿ ಬಂದು ಕೂಡಿದೆವೆಗಳ ಸೆರೆಯಲ್ಲಿ, ನಿದ್ದೆ ಬಳಲಿ ಬಳಿಯಲಿ ಬಂದು ಕೂಡಿದೆವೆಗಳ ಸೆರೆಯಲ್ಲಿ, ಮೆಲ್ಲಗೆ ಒರಗುವ ಅದನು ಒಂಟಿಸೀನು ಹಾರಿಸುತ್ತಿದ್ದ, ಮೆಲ್ಲಗೆ ಒರಗುವ ಅದನು ಒಂಟಿಸೀನು ಹಾರಿಸುತ್ತಿದ್ದ. ಶುಭ ನುಡಿಯೇ ಶುಭನುಡಿಯೇ ಶಕುನದ ಹಕ್ಕಿ, ಶುಭನುಡಿಯೇ ಶಕುನದ ಹಕ್ಕಿ. ನಟ್ಟಿರುಳಿನ ನೆರಳಿನಲ್ಲಿ ನೊಂದ ಜೀವ ಮಲಗಿರಲಾದಿ, ನಟ್ಟಿರುಳಿನ ನೆರಳಿನಲ್ಲಿ ನೊಂದ ಜೀವ ಮಲಗಿರಲಾಗಿ, ಸವಿಗನಸನು ಕಾಣುವಾಗ, ಸವಿಗನಸನು ಕಾಣುವಾಗ, ಭೂಗೆಯೊಂದು ಘುಕ್ಕೆನುತ್ತಿತ್ತ. ಶುಭ ನುಡಿಯೇ ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶಕುನದ ಹಕ್ಕಿ. ಬೆಳಗಿನ ತಂಗಾಳಿ ಬಂದು ನಸುಕು ಮಸುಕು ಮೂಡುತ್ತಲಿರಲು, ಬೆಳಗಿನ ತಂಗಾಳಿ ಬಂದು ನಸುಕು ಮಸುಕು ಮೂಡುತ್ತಲಿರಲು, ಚಿಲಿ ಪಿಲಿ ಚಿಲಿ ಪಿಲಿ ಎಂದು ಹಾಲಕ್ಕಿ ಉಳಿಯುತ್ತಲಿತ್ತ, ಚಿಲಿ ಪಿಲಿ ಚಿಲಿ ಪಿಲಿ ಎಂದು ಹಾಲಕ್ಕಿ ಉಳಿಯುತ್ತಲಿತ್ತ. ಶುಭ ನುಡಿಯೇ ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶಕುನದ ಹಕ್ಕಿ. ನಿನ್ನ ಸೊಲ್ಲ ನಂಬಿಯದ್ದೆ ಮೈಯೆಲ್ಲ ನಡುಕವಿದ್ದು, ನಿನ್ನ ಸೊಲ್ಲ ನಂಬಿಯದ್ದೆ ಮೈಯೆಲ್ಲ ನಡುಕವಿದ್ದು, ನೀನೆ ಶುಭ ನುಡಿಯುವಾಗ, ನೀನೆ ಶುಭ ನುಡಿಯುವಾಗ, ಏನಿದ್ದೇನು ಎಲ್ಲ ಶುಭವೇ ಶುಭ ನುಡಿಯೇ. ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ. ದರಾ ಬೇಂದ್ರೆಯವರ ಕವಿತೆಯನ್ನ ಎಚ್ ಕೆ ನಾರಾಯಣ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ದೇಶಭಕ್ತಿ ಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ. ನಿನ್ನ ಒಡಲೆ ಮಧುರ ಸಮೃದ್ಧವಿರಲಿ, ವನರಾಶಿ ಸಂಪತ್ತು ಸುಳಿಯದಿರಲಿ ಎಂದೆಂದಿಗೂ ವಿಪತ್ತು. ಈ ನೆಲ ಈ ಜಲ ಇರುವುದು ನಮಗಾಗಿ, ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ, ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಸಮಯವಾಗಿದೆ 7 ಗಂಟೆ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಆಮೇಲೆ ರಕ್ತದಲ್ಲಿ ಸಕ್ಕರೆ ಅಂಶ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಓಹ್, ಅಂದ್ರೆ ರಕ್ತದ ಸಕ್ಕರೆ ಹಸುಗಳು ಅದ್ರ ಆಕ್ಟಿವಿಟಿನೇ ಕಮ್ಮಿ ಆಗುತ್ತೆ, ನಿಶಕ್ತಿ ಆಗ್ಬಿಡುತ್ತೆ. ಆಮೇಲೆ ಕ್ಯಾಲ್ಸಿಯಂ ಬಹಳ ಮುಖ್ಯ, ಸುಣ್ಣದ ಅಂಶ ಬಹಳ ಮುಖ್ಯ ಹಸುಗಳಲ್ಲಿ, ಅದರ ಅಂಶ ರಕ್ತದಲ್ಲಿ ಕಮ್ಮಿ ಆಗುತ್ತೆ. ವಿಶೇಷವಾಗಿ ಈಗ ಹಾಲಿನ ಜ್ವರ ಅಂತೀವಿ, ಹೌದು, ಕ್ಯಾಲ್ಸಿಯಂ ಈ ಸುಣ್ಣದ ಅಂಶ ಕಡಿಮೆ ಆದಾಗ ಹಾಲಿನ ಜ್ವರ, ಹೌದು, ಮಿಲ್ಕ್ ಫೀವರ್ ಅಂತ ಹೇಳ್ತೀವಿ. ಅಂದ್ರೆ ಆ ಲೆವೆಲ್ಗೆ ಬರೋದಿಲ್ಲ, ಇದು ಒಳಗಡೆಗೆ ಸಣ್ಣದಾಗಿ ಒಂದು ತೊಂದರೆ ಮಾಡ್ತಾ ಇರುತ್ತೆ. ಇದೆಲ್ಲದಕ್ಕಿಂತ ಇನ್ನೊಂದು ಏನಪ್ಪ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಹಸುಗಳಿಗೆ ಹಸುಗಳು ಪ್ಲಾಸ್ಟಿಕ್ ತಿಂತು ಅದಕ್ಕೆ ಇಷ್ಟೆಲ್ಲ ತೊಂದರೆ ಆಯ್ತು ಅಂತ ಹೇಳ್ತೀವಿ. ಈಗ ಹೊಸ ಒಂದು ಅಧ್ಯಯನದ ಒಂದು ಏನು ಅಂತಂದ್ರೆ, ಕೆಲವೊಂದು ಅಂಶಗಳು ಈ ಪ್ಲಾಸ್ಟಿಕ್ ನಲ್ಲಿರೋ ಕೆಮಿಕಲ್ಸ್ ನೀವ್ ಏನ್ ಹೇಳಿದ್ರಿ, ಅದು ಹಾಲಿನ ಮೂಲಕ ಮನುಷ್ಯರಿಗೆ ಬರಬಹುದು. ಇದು ಬಹಳ ಆತಂಕಕಾರಿ ಅಂತ. ಹೌದು, ಅಂದ್ರೆ ಬಂದಾಗ ಹಸುಗಳು ತಿಂತು ಏನೋ ಹಸುಗಳಾಗಾಯ್ತು ಅಂತಲ್ಲ, ಈಗ ನಮ್ಮ ನಿಮ್ಮ ಆರೋಗ್ಯಕ್ಕೆ ಬಂದ್ಬಿಡ್ತಿತ್ತು, ನಮ್ಮಲ್ಲಿ ಕ್ಯಾನ್ಸರ್ ಆಗಬಹುದಾ, ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆ ನಡೀತಾ ಇದೆ ಈಗ. ಮತ್ತೆ ಈ ಹಸುಗಳ ಹಾಲಿನ ಉತ್ಪಾದನೆ ಮೇಲೂ ಇದು ದುಷ್ಪರಿಣಾಮ. ಹೌದು ಹೌದು ಹೌದು, ಯಾವಾಗ ಆಹಾರ ತಿನ್ನಲಿಲ್ಲ, ಆಹಾರ ಸತ್ವಗಳನ್ನ ಅದು ದೇಹಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಆಹಾರ ಕೊಡದೆ ಹೋದಂಗೆ ಆಯ್ತು, ಉಪವಾಸ ಬಿದ್ದಂಗೆ ಆಯ್ತು, ಹಸುಗಳು ಹಾಲು ಕಮ್ಮಿ ಆಗತ್ತೆ, ರೈತರಿಗೆ ಆರ್ಥಿಕವಾಗಿ ಬಹಳ ಇದಾಗತ್ತೆ. ಇದರಿಂದ ಹಾಲಿನ ಉತ್ಪಾದನೆ ಕಡಿಮೆ ಆಯ್ತು. ಹೌದು, ಹಾಲು ಒಂದ್ ರೀತಿ ಕಲುಷಿತ ಆದಂಗೆ ಆಯ್ತು. ಹೌದು, ತಾವ್ ಹೇಳಿದಾಗೆ ಈ ಪ್ಲಾಸ್ಟಿಕ್ ಅಂಶಗಳು ಹಾಲಿನ ಮೂಲಕ ಹೊರಗಡೆ ಬಂತು ಅಂದ್ರೆ ಬಹಳ ಆತಂಕಕಾರಿ ಅಂತ ಒಂದು ಅಂಶ ಅಂತ ಹೇಳ್ಬಹುದು. ಮತ್ತೆ ಈ ಸಂತಾನೋತ್ಪತ್ತಿ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತೆ ಇದು? ನನಗೆ ತಿಳಿದ ಮಟ್ಟಿಗೆ ಯಾವುದೇ ಒಂದು ಇದು ಇಲ್ಲಿ ತನಕ ಇಲ್ಲ, ಇರಬಹುದೇನೋ ಗೊತ್ತಿಲ್ಲ, ನನಗೆ ತಿಳಿದ ಮಟ್ಟಿಗೆ ಯಾವುದೇ ಒಂದು ಇದು ಆಗಿಲ್ಲ ಇಲ್ಲಿ ತನಕ. ಬಟ್ ಏನಂತಂದ್ರೆ, ಯಾವಾಗ ಈ ಆಹಾರದಲ್ಲಿರುವಂತಹ ಈ ಸತ್ವಗಳು ಇದೆಯಲ್ಲ, ಅದು ನಾರ್ಮಲ್ ರಿಪ್ರೊಡಕ್ಷನ್ಗೆ ಬೇಕು, ಹಾಗಾಗಿ ಇದು ಹಾಗಾಗಿ ಇರಬಹುದು. ಬಟ್ ಇಲ್ಲಿ ತನಕ ಆ ತರದ ಒಂದು ರಿಪೋರ್ಟ್ಗಳು ತುಂಬಾ ಜಾಸ್ತಿ ಬಂದಿಲ್ಲ. ಒಟ್ಟಾರೆ ಹಸು ಅಥವಾ ಈ ಹೈನರಾಸು ಅಥವಾ ಪ್ರಾಣಿ ನಿಶಕ್ತಿ ಆಗತ್ತೆ. ಹೌದು, ಇದರಿಂದ ಪರೋಪಜೀವಿಗಳು ಮತ್ತೆ ರೋಗಗಳ ಹಾವಳಿ ಹೆಚ್ಚಾಗಬಹುದು. ಹೌದು, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತು ಅಂದ್ರೆ ರೋಗಗಳು ಹೆಚ್ಚಾಗಬಹುದು. ಇದೆಲ್ಲದಕ್ಕಿಂತ ಬಹಳಷ್ಟು ಜಾಸ್ತಿ ನಮಗೆ ಸಮಸ್ಯೆ ಆಗ್ತಾ ಇರೋದ್ರೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು. ಹೊಟ್ಟೆ ರೈತರಿಗೆ ಗೊತ್ತಾಗೋದಿಲ್ಲ, ಬಹಳ ಬೇಗ ಹೊಟ್ಟೆ ಉಬ್ಬರಿಸ್ಕೊಂಡು ಹಸುಗಳು ಸತ್ತೋಗ್ತವೆ. ಆಮೇಲೆ ತುಂಬಾ ಜಾಸ್ತಿನೂ ಇರದೇ ಇರ್ಬೋದು, ದಿವಸ ಒಂದು ಸ್ವಲ್ಪ ಹೊತ್ತು ಉಬ್ಬರಿಸ್ಕೊಳತ್ತೆ. ಏನೋ ಆಗಿದೆ ಅಂತ ಪಾಪ ರೈತರು ಔಷಧಿ ಕೊಡಿಸ್ತಾ ಇರ್ತಾರೆ. ಯಾವಾಗ ನಾವು ಹೊಟ್ಟೆ ಕುಯ್ದು ಬಿಟ್ಟು ನೋಡಿದಾಗ ಬಕೆಟ್ ಗಟ್ಟಲೆ ಪ್ಲಾಸ್ಟಿಕ್ ತೆಗೆದಾಗಲೇ ನಮ್ಗೆ ಗೊತ್ತು ಏನು ಒಂದು ತೊಂದರೆ ಇತ್ತು ಅನ್ನೋದು. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ತಿಂದಾಗ ಇದು ಮರಣಾಂತಿಕ ಆಗ್ಬೋದು ಅಂತೀರ? ಆ ತರ ಹೇಳಲಿಕ್ಕೆ ಆಗಲ್ಲ, ಇಷ್ಟೇ ತಿಂದ್ರೆ ಇಷ್ಟಾಗತ್ತೆ, ಜಾಸ್ತಿ ತಿಂದ್ರೆ ಆ ಪ್ಲಾಸ್ಟಿಕ್ ತಿಂದಿದ್ದು ಎಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಒಂದೇ ಒಂದು ಸಣ್ಣದೊಂದು ಬ್ಯಾಗೇ ಸಾಕಷ್ಟು ತೊಂದರೆ ಮಾಡ್ಬಿಡ್ಬೋದು. ಕೆಲವು ಟೈಮ್ ತುಂಬಾ ತಿಂದ್ಬಿಟ್ಟು ಏನು ಆಗದೆ ಇರ್ಬೋದು, ಅಥವಾ ಇವತ್ತು ತಿಂದಿದ್ದು ಇನ್ನೊಂದು 15 ದಿವಸನೋ 20 ದಿವಸನೋ ಒಂದು ತಿಂಗಳು ಆದ್ಮೇಲೆ ಅದು ಬೇರೆ ಕಡೆ ಹೋಗಿ ಕೂತ್ಕೊಂಡು ತೊಂದರೆ ಮಾಡ್ಬೋದು. ಈಗ ನಾಲ್ಕು ಕೋಣೆಗಳು ಹೇಳಿದ್ರೆ ಹೊಟ್ಟೆ ಸಂಯುಕ್ತ ಹೊಟ್ಟೆ, ಯಾವ ಕೋಣೆಯಲ್ಲಿ ಅದಿದ್ರೆ ಹೆಚ್ಚು ತೊಂದರೆ ಆಗ್ಬೋದು ಅಂತ? ಇದೆಲ್ಲ ಆಗೋದು ಮೊದಲನೇದು ರೂಮನ್, ದೊಡ್ಡ ಹೊಟ್ಟೆ ಅಂತ ಏನ್ ಹೇಳ್ತೀವಿ ನಾವು, ರೂಮನ್ ಅಂತ ಹೇಳ್ತೀವಲ್ಲ, ಅಲ್ಲಿ ಇದು ಜಾಸ್ತಿಯಾಗಿ ಸೇರ್ಕೊಳ್ಳುತ್ತೆ. ಅಲ್ಲೇ ಇದು ತೊಂದರೆ ಮಾಡೋದು ಇದು, ಯಾಕಂದ್ರೆ ಸಗಣಿ ಮೂಲಕ ಬರುವಂತ ಸಾಧ್ಯತೆ ಕಡಿಮೆ ಅಂತೀರ? ಬಹಳ ಕಡಿಮೆ ಬರುತ್ತೆ, ಬಟ್ ಬಹಳ ಕಡಿಮೆ. ಯಾಕಂದ್ರೆ ಚೀಲಗಳು ದೊಡ್ಡದಾಗಿದ್ರೆ, ಚೀಲಗಳು ಇದೆ ಅದು ನಾನು ಹೇಳಿದ್ನಲ್ಲ, ಅದು ಡೈಜೆಷನ್ ಆಗಲ್ಲ, ಪಚನ ಆಗೋದಿಲ್ಲ, ತಿಂದಿದ್ದು ಪ್ಲಾಸ್ಟಿಕ್ ಹಂಗೆ ಇರುತ್ತೆ. ಎಷ್ಟಾಗಲ ತಿಂದ್ರೆ ಹೆಚ್ಚು ಕಮ್ಮಿ ಅಷ್ಟೇ ಇರುತ್ತೆ, ಅಷ್ಟು ಹೊರಗಡೆ ಬರೋದಕ್ಕೆ ಜಾಸ್ತಿ ಇದ್ಬೇಕಾಗತ್ತೆ. ಅಂದ್ರೆ ಮುಖ್ಯವಾಗಿ ಇವತ್ತು 40 ಮೈಕ್ರಾನ್ಗಿಂತ ಕಡಿಮೆ ಒಂದು ದಪ್ಪ ಇರುವಂತ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿದ್ದಾರೆ. ಹೌದು, ಇದರಿಂದ ಈ ಸಮಸ್ಯೆಗೆ ಏನಾದರೂ ಸ್ವಲ್ಪ ಮಟ್ಟಿನ ಪರಿಹಾರ ಸಿಗಬಹುದು ಅಂತಿದೆ. ಹೌದು, ಯಾಕೆಂತಂದ್ರೆ ಯಾಕೋಸ್ಕರ ಇದು ಮಾಡಿದ್ರು, 40 ಮೈಕ್ರಾನ್ಗಿಂತ ಕಡಿಮೆ ಇದ್ರು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂದ್ರೆ, 40 ಮೈಕ್ರಾನ್ಗಿಂತ ಜಾಸ್ತಿ ದಪ್ಪ ಇರುವಂತ ಪ್ಲಾಸ್ಟಿಕ್ ತಗೊಂಡ್ರೆ ಅದ್ ನಾವು ರೀಸೈಕಲ್ ಮಾಡಬಹುದು ಅಂತ ಹೇಳ್ತೀವಿ. ಒಂದು ಪ್ಲಾಸ್ಟಿಕ್ ಚೀಲ ಇವತ್ತು ನೀವು ಅದು ತಗೊಂಡ್ರೆ ಅದನ್ನ 7-8 ಸಲ ಮತ್ತೆ ರೀಸೈಕಲ್ ಮಾಡಬಹುದು. ಅಂದ್ರೆ ಅಷ್ಟು ನೀವು ಉಪಯೋಗ ಕಮ್ಮಿ ಮಾಡಿದ್ರಲ್ಲ, ಅದು ಮುಖ್ಯ. ವಿಶೇಷವಾಗಿ ಕಳಪೆ ದರ್ಜೆಯ ಪ್ಲಾಸ್ಟಿಕ್ ಬರುತ್ತೆ ಈ ಕಪ್ಪು ಬಣ್ಣದ್ದು, ಅದು ಎಷ್ಟು ಮಟ್ಟಿಗೆ ಅದು ಆ ಮೈಕ್ರಾನ್ ಮೇಲೆ ಹೋಗುತ್ತೆ, ಬಹಳ ತೆಳ್ಳಗಿರುತ್ತೆ. ಹೌದು, ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅದರಿಂದ ಇನ್ನೂ ಹೆಚ್ಚು ತೊಂದರೆ. ಹೌದು. ಈಗ ಎಷ್ಟೋ ಕಡೆಗೆ ನಾವು ನೋಡಿದ್ವಿ, ಈ ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಡಿ. ಕೆಲವು ಕಡೆಗಂತೂ ನಾನು ಯಾವ ಜಾಗ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ನಾವು ಪ್ಲಾಸ್ಟಿಕ್ ಇದನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಪೊಲೀಸ್ನವರು ಇವರು ನಿಲ್ಲಿಸಿ ಯಾವ ಅಂಗಡಿಯಿಂದ ಇದನ್ನ ತಗೊಂಡಿದ್ದೀರಾ ಅಂತ ಹೇಳಿ ಆ ಅಂಗಡಿಗೆ ಹೋಗಿ ಯಾಕೆ ಪ್ಲಾಸ್ಟಿಕ್ ಕೊಟ್ಟಿದ್ದೀರಾ ಅಂದ್ರೆ, ಪ್ಲಾಸ್ಟಿಕ್ ಮುಕ್ತ ಏರಿಯಾಗಳು ಕೆಲವು ಇದೆಯಲ್ಲ, ಕೆಲವು ಸ್ಟೇಟ್ಗಳಿದೆ, ಕೆಲವು ಜಾಗಗಳಿದೆ, ಆ ಮಟ್ಟಿಗೆ ಜನರಲ್ಲಿ ಒಂದು ತಿಳುವಳಿಕೆ ಬರ್ತಾ ಇದೆ, ಬರಬೇಕು ಅಂದ್ರೇನೆ ಈ ಒಂದು ಸಮಸ್ಯೆ ಏನಿದೆ ಅದು ಕಮ್ಮಿ ಆಗಕ್ಕೆ ಸಾಧ್ಯ. ಈಗ ಇಷ್ಟೆಲ್ಲ ತೊಂದರೆಗಳು ಈ ಪ್ಲಾಸ್ಟಿಕ್ನಿಂದ ಆಗ್ತವೆ ಅಂತ ತಾವು ಹೇಳಿದ್ರಿ, ಈ ಒಂದು ತೊಂದರೆಯ ನಿವಾರಣೆ ಹೇಗೆ ಅಂತೀರ? ಇದಕ್ಕೆ ಮೊನ್ನೆ ಒಂದ್ ಕಡೆ ಎಲ್ಲೋ ಮಾತಾಡ್ತಾ ಇದ್ದಾಗ ಒಬ್ರು ಹೇಳಿದ್ರು, 4R ಅಂತ, ಇಂಗ್ಲಿಷ್ R ಇದೆಯಲ್ಲ ಅದು, ಮೊದಲನೇದು ರೆಫ್ಯೂಸ್ ಅಂತೆ, ಅಂದ್ರೆ ನನಗೆ ಪ್ಲಾಸ್ಟಿಕ್ ಅನ್ನ ನಾನು ಉಪಯೋಗಿಸೋದಿಲ್ಲ, ದೂರ ಇಡ್ತೀನಿ. ಅಂಗಡಿಗೆ ಹೋದಾಗ ನಂಗೆ ಪ್ಲಾಸ್ಟಿಕ್ ಬೇಡ, ಬಟ್ಟೆ ಚೀಲ ಬಟ್ಟೆ ಚೀಲ ತಗೊಂಡೋಗ್ತೇವೆ, ಸಣ್ಣ ಚೀಲ ತಗೊಂಡೋಗ್ಬೋದು. ಮೊದಲನೇದು ರೆಫ್ಯೂಸ್, ಎರಡನೇದು ರೆಡ್ಯೂಸ್, ಕಡಿಮೆ ಮಾಡೋದು. ಎಷ್ಟಾಗತ್ತೆ ಅಷ್ಟು ಕಡಿಮೆ. ಈಗ ಪ್ಲಾಸ್ಟಿಕ್ ಚೀಲ ಒಂದು ನಮ್ಮ ಮನೆಗೆ ಯಾವುದೋ ಕಾರಣಕ್ಕೆ ಎಲ್ಲಿಂದನೋ ಬಂತು ಅಂದಾಗ ಅದನ್ನು ಎಸೆಯೋದು ಬದಲು ಅದನ್ನು ಮತ್ತೆ ಮತ್ತೆ ಉಪಯೋಗಿಸೋದು, ಮಿತಗೊಳಿಸೋದು. ಹೌದು. ಮೂರನೇದು ರೀಸೈಕಲ್, ಪುನರ್ಬಳಕೆ. ಪುನರ್ಬಳಕೆ ಅದು ಬಹಳ ಮುಖ್ಯ. ಪುನರ್ಬಳಕೆ ನಾವು ಯಾವಾಗ ಮಾಡ್ತೇವೆ ಅವಾಗಲೇ ನಮ್ಮ ಈ ಒಂದು ಪ್ರಾಬ್ಲಮ್ ಕಡಿಮೆ ಆಗಕ್ಕೆ ಸಾಧ್ಯ. ಇದರಲ್ಲಿ ಮೊದಲನೇದಾಗಿ ಜನರಿಗೆ ತಿಳುವಳಿಕೆ ಮಾಡಬೇಕು. ಇವತ್ತು ಈ ಕಾರ್ಯಕ್ರಮ ನೀವೇನು ಮಾಡ್ತಾ ಇದ್ದೀರಾ, ಮಾಧ್ಯಮದವರದ ಒಂದು ಪಾತ್ರ ಬಹಳ ದೊಡ್ಡದಿಲ್ಲಿ. ಹಸುಗಳಲ್ಲೇ ಆಗಲಿ ಇದರಲ್ಲಾಗಲಿ ಈ ಥರ ಆದಾಗ ಒಂದು ತೊಂದರೆ ಆಗುತ್ತೆ ಅಂದಾಗ ಬಹುಶಃ ಆ ಪ್ಲಾಸ್ಟಿಕ್ ಅನ್ನು ಎಲ್ಲಂದ್ರಲ್ಲಿ ಎಸೆಯೋದಿದೆಯಲ್ಲ ಅದು ಕಮ್ಮಿ ಆಗುತ್ತೆ. ಕೊನೆ ಆರು, ಅದ್ರ ಜೊತೆಗೆ ಪ್ಲಾಸ್ಟಿಕ್ ಅನ್ನು ರಸ್ತೆನಲ್ಲಿ ಎಸೆಯೋದು ನಮ್ಮಲ್ಲಿ ಅದೊಂದು ದೊಡ್ಡದೊಂದು ತೊಂದರೆ. ಎಲ್ಲೇ ನೀವು ಹೋದ್ರು ಆ ಕಡೆ ಈ ಕಡೆ ನೋಡಿದ್ರೆ ಪ್ಲಾಸ್ಟಿಕ್ ಚೀಲಗಳು ನಾವು ಎಸೆದಿರ್ತೀವಿ, ಅದು ಆಗಬಾರ್ದು. ಆಮೇಲೆ ಪ್ಲಾಸ್ಟಿಕ್ ಫ್ರೀ ಝೋನ್ಸ್ ಅಂತ ಮಾಡಬೇಕು. ಈಗ ಬೆಂಗಳೂರಿನಲ್ಲೇ ನೀವು ತಗೊಂಡ್ರೆ ಲಾಲ್ಬಾಗು, ಕಬ್ಬನ್ ಪಾರ್ಕು, ಬನ್ನೇರ್ಘಟ್ಟ, ಈ ತರ ಕೆಲವು ಜಾಗಗಳನ್ನ ಪ್ಲಾಸ್ಟಿಕ್ ಅದು ಜಾಸ್ತಿ ಮಾಡ್ಬೇಕು. ನಾವು ಪ್ಲಾಸ್ಟಿಕ್ ಮುಕ್ತ ವಲಯಗಳನ್ನು ಹೆಚ್ಚು ಮಾಡಿಸ್ಬೇಕು, ಅವಾಗ ತೊಂದರೆ ಇದಾಗಲ್ಲ. ಆಮೇಲೆ ರೂಲ್ಸ್ ಇದೆ, ಇದಕ್ಕೋಸ್ಕರ ಒಂದಿಷ್ಟು ಗೌರ್ಮೆಂಟ್ನವರೇ ಮಾಡಿದಂಥ ರೂಲ್ಸ್ ಇದೆ. ರೀಸೈಕ್ಲಿಂಗ್ಗೆ ಇದೆ, ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಇದು, ಹ್ಯಾಂಡ್ಲಿಂಗು, ಎಲ್ಲದಕ್ಕೂ ರೂಲ್ಸ್ ಇದೆ. ಅದನ್ನು ಕರೆಕ್ಟಾಗಿ ಮಾನಿಟರ್ ಮಾಡಬೇಕು. ನಾನು ನೋಡ್ದಂಗೆ ಒಂದು ನಾಲ್ಕೈದು ಕೇಸುಗಳಲ್ಲಿ ಇಂತಿಂಥ ಕಡೆಗೆ ಹೋದ್ರು, ಈ ಥರ ಪ್ಲಾಸ್ಟಿಕ್ನ ಸರಿ ಇಲ್ಲದೆ ಹೋದ ಕಡೆಗೆ ಪೀನಲೈಸ್ ಮಾಡಿದ್ರು ಅಂತ, ಅದನ್ನು ಕರೆಕ್ಟಾಗಿ ಮಾನಿಟರ್ ಮಾಡಬೇಕು. ಆವಾಗ ಬಹುಶಃ ಈ ತೊಂದರೆ ಒಂದು ಕಮ್ಮಿ ಆಗುತ್ತೆ. ಎರಡನೇದಾಗಿ ಈ ಪ್ಲಾಸ್ಟಿಕ್ನ ಬೇರೆ ಥರದಲ್ಲಿ ಉಪಯೋಗಿಸಬಹುದಾ ಅದು ಆಲೋಚನೆ ಮಾಡಬೇಕು. ನೀವು ನಾಲ್ಕನೇದು ಕೇಳಿದ್ರಲ್ಲ, ರೀಯೂಸ್. ರೀಯೂಸ್ ರೀಯೂಸ್ ಏನು, ಈಗ ರೋಡ್ಸ್, ರೋಡ್ಸಲ್ಲಿ ಈ ಪ್ಲಾಸ್ಟಿಕ್ನ ಯೂಸ್ ಮಾಡಬಹುದು. ಅಂದ್ರೆ ಈಗ ಒಂದು ಪ್ಲಾಸ್ಟಿಕ್ ಚೀಲ ಇದ್ರೆ ಅದನ್ನ ಒಂದು ಐದಾರು ಸಲ ರೀಸೈಕಲ್ ಮಾಡಿ ಒಂದು ಪ್ಲಾಸ್ಟಿಕ್ ಮತ್ತೆ ಪ್ಲಾಸ್ಟಿಕ್ ಚೀಲ ಮಾಡಿ ಯೂಸ್ ಮಾಡಿ ಕೊನೆಗಿನ ರೀಸೈಕಲ್ ಮಾಡಕ್ಕೆ ಆಗಲ್ಲ ಅಂದಾಗ ರಸ್ತೆಗಳಲ್ಲಿ ಉಪಯೋಗಿಸಬಹುದು. ರಸ್ತೆ ಮಾಡಲಿಕ್ಕೆ ಟಾರ್ ರೀತಿಯಲ್ಲಿ, ಟಾರ್ ಈಗ ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇದೆ, ಅದು ಸಾಕಷ್ಟು ಕಡೆ ಆಗಿದೆ. 500-600 ಕಿಲೋಮೀಟರ್ ಅಷ್ಟು ರೋಡ್ಗಳಿಗೆ ಪ್ಲಾಸ್ಟಿಕ್, ಯಾಕಂದ್ರೆ ಅದು ಹಾಕಿದಾಗ ಬಹಳ ಉತ್ತಮವಾದಂತಹ ಒಂದು ರಸ್ತೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಉತ್ತಮವಾದಂತಹ ಒಂದು ಕೆಲಸ ನಡೀತಾ ಇದೆ, ಪಶುವೈದ್ಯಕೀಯ ಮಹಾವಿದ್ಯಾಲಯ. ಹೌದು, ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯ. ಅಲ್ಲಿ ಅನಾಟಮಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮಲ್ಲಿ ಪ್ರಸಾದ್ ಅಂತ ಪ್ರೊಫೆಸರ್ ಇದ್ದಾರೆ, ಅಂಗರಚನಾ ಶಾಸ್ತ್ರ. ಆಮೇಲೆ ರಾಮಕೃಷ್ಣ ಅಂತ ಇನ್ನೊಬ್ರು ಇದ್ದಾರೆ. ಅವರು ಇದು ಪ್ಲಾಸ್ಟಿನೇಷನ್ ಅಂತ ಒಂದು ಕಾರ್ಯಕ್ರಮ ತಗೊಂಡಿದ್ದಾರೆ. ಈಗ ನಾವು ಈ ಹಸುಗಳದ್ದು ಅಥವಾ ಬೇರೆ ಯಾವುದೇ ಒಂದು ಪ್ರಾಣಿಗಳ ಅಂಗಾಂಗ ರಚನೆ ನಾವು ವಿದ್ಯಾರ್ಥಿಗಳು ಹೇಳಬೇಕು ಅಂದಾಗ ನಾವು ಆ ಪ್ರಾಣಿಗಳನ್ನ ತಂದು ಅದನ್ನ ಕಟ್ ಮಾಡಿ ಅದನ್ನ ಇಟ್ಟುಕೊಂಡು ಅದನ್ನ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಫಾರ್ಮ್ನಲ್ಲಿ ಇಟ್ಟುಕೊಂಡು ನಾವು ಅದನ್ನು ತೋರಿಸಬೇಕಾಗತ್ತೆ. ಅದ್ರ ಬದಲು ಈ ಪ್ಲಾಸ್ಟಿಕ್ ಟೀ ಕಪ್ಸ್ ಇರುತ್ತಲ್ಲ, ಅದು ಥರ್ಮೋಕೋಲ್ನ ಇವ್ರೇನ್ ಮಾಡ್ತಾರೆ ತಗೊಂಡು ಅದನ್ನ ಒಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಅದನ್ನ ಕರಗಿಸ್ತಾರೆ, ದ್ರವ ಮಾಡಿಕೊಂಡು ಈ ಯಾವುದೋ ಒಂದು ಮೆದುಳಿರ್ಬೋದು ಅಥವಾ ಹೊಟ್ಟೆದೊಂದು ಇದಿರ್ಬೋದು ಅಥವಾ ಮೂತ್ರಪಿಂಡ ಇರ್ಬೋದು ಅದನ್ನ ಫಾರ್ಮುಲಿನಲ್ಲಿ ಪ್ರೊಸೆಸ್ ಮಾಡಿ ಇದರಲ್ಲಿ ಅದ್ದಿಡ್ತಾರೆ 10-15 ದಿವಸ. ಅವಾಗ ಈ ಒಂದು ದ್ರವ ಏನು ಮಾಡಿರ್ತಾರೆ ಅದು ಬರೀ ಮೇಲ್ಗಡೆ ಮಾತ್ರ ಕೋಟ್ ಆಗೋದಿಲ್ಲ, ಒಳಗಡೆಗೆ ಪ್ರತಿಯೊಂದು ಸೆಲ್ ಒಳಗೆ ಹೋಗುತ್ತೆ. ಅದು ಅಚ್ಚು ರೀತಿ ಒಳಗಡೆ ಹೋಗುತ್ತೆ. ಅದು 10-15 ದಿವಸ ತೆಗೆದ್ಮೇಲೆ ಅದು ಒಣಗುತ್ತೆ. ಒಣಗದಾಗ ಮೇಲ್ಗಡೆಗೆ ಒಂದು ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರ್ ಇದ್ದಂಗೆ ಇರುತ್ತೆ. ಅವಾಗ ಅದು ಯಾವಾಗ ಗಾಳಿಗೆ ಅದು ಎಕ್ಸ್ಪೋಸ್ ಆಗೋದಿಲ್ಲ, ಅದು ಕೆಡೋದಿಲ್ಲ. ಆಮೇಲೆ ದ್ರವ ಒಳಗಡೆ ಹೋಗಿರುತ್ತೆ, ಬರೀ ಮೇಲ್ಗಡೆಗೆ ಮಾತ್ರ ಕೋಟ್ ಆಗಿರೋದಿಲ್ಲ, ಒಳಗಡೆ ಅದು ಸೇರ್ಕೊಂಡಿರುತ್ತೆ. ಹಾಗಾಗಿ ಆ ಒಂದು ಆರ್ಗನ್ ನಾವೇನ್ ಇಟ್ಕೊಡ್ತೀವಿ ಅದನ್ನ ಎಷ್ಟು ದಿವಸನಾದ್ರೂ ನಾವು ಇಟ್ಕೊಂಡು ಹುಡುಗರಿಗೆ ಪಾಠ ಹೇಳ್ಕೊಳ್ಲಿಕ್ಕೆ ಉಪಯೋಗಿಸ್ಬೋದು. ಅಂದ್ರೆ ಇದರಿಂದ ಇನ್ನೊಂದೇನಂದ್ರೆ ಪ್ರಾಣಿಗಳನ್ನ ಸುಮ್ಸುಮ್ನೆ ಒಂದು ತಂದುಬಿಟ್ಟು ಅದನ್ನ ಕೊಂದು ಆರ್ಗ ಅಂಗಾಂಗ ರಚನೆ ಹೇಳ್ಕೊಡೋದು ಕಮ್ಮಿ ಆಗುತ್ತೆ. ಈ ಇದನ್ನ ನಾವು ತುಂಬಾ ದಿವಸ ಇಟ್ಕೋಬಹುದು. ಆಮೇಲೆ ಇದರಿಂದ ಇನ್ಯಾವುದೋ ಒಂದು ತೊಂದರೆ ಆಗೋದಿಲ್ಲ. ಈಗ ಏನೋ ನಾವು ಮಾಡ್ತಾ ಇದ್ದಾಗ ಬೇರೆ ಇಲ್ಲ, ಏನೋ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಯಿತು, ಗ್ಯಾಸ್ ಪ್ರೊಡ್ಯೂಸ್ ಆಯಿತು, ಅದರಿಂದ ತೊಂದರೆ. ಈ ಥರದ ಯಾವುದೇ ಒಂದು ತೊಂದರೆ ಇರಲ್ಲ. ಇದು ನಮ್ಮ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಪ್ಲಾಸ್ಟಿನೇಷನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಮಾಡಿ ಅವರು ಇದಕ್ಕೆ ಹಣ ಸಹಾಯ ಮಾಡಿ ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ ಅಂತಂದ್ರೆ ನಾನು ಹೇಳ್ದಲ್ಲ ಹಾಗೆ, ನನಗೆ ಬೇಡ ಪ್ಲಾಸ್ಟಿಕ್, ಬೇಕಿದ್ರು ಕಮ್ಮಿ ಉಪಯೋಗಿಸ್ತೀನಿ, ಉಪಯೋಗಿಸಿದ್ದನ್ನ ನಾನು ಮತ್ತೆ ಅದನ್ನ ರೀಸೈಕಲ್ ಮಾಡ್ತೇನೆ, ರೀಯೂಸ್ ಮಾಡ್ತೇನೆ, ರಸ್ತೆಗಳಲ್ಲಿ ಎಸೆಯೋದಿಲ್ಲ, ಹಸುಗಳನ್ನ ನಾನು ಹೊರಗಡೆಗೆ ಬಿಡೋದಿಲ್ಲ ಮೇಯಕ್ಕೆ ಅಂತ. ಇದು ಪಶುಪಾಲಕರ ಜವಾಬ್ದಾರಿ. ಅದನ್ನ ಮಾಡಿದ್ರೆ ಬಹುಶಃ ಈ ಒಂದು ತೊಂದರೆ ಏನಿದೆ, ನಾನು ಅವಾಗಲೇ ಹೇಳ್ದಂಗೆ ಬೆಂಗಳೂರಿನಲ್ಲಿ 300 ಹಸು ಒಂದು ವರ್ಷಕ್ಕೆ ಬರೇ ಪ್ಲಾಸ್ಟಿಕ್ ತಿಂದು ಸಾಯ್ತಾ ಇದೆ ಅಂತಂದ್ರೆ ಇಡೀ ಭಾರತದಲ್ಲಿ ಎಷ್ಟಿರ್ಬೋದು. ಅದನ್ನ ನಾವು ತಡೆಗಟ್ಬಹುದು. ಈಗ ಒಂದ್ ವೇಳೆ ಆಕಸ್ಮಿಕವಾಗಿ ಪ್ಲಾಸ್ಟಿಕ್ ಅನ್ನು ತಿಂತು ಹಸು, ಏನು ಕ್ರಮಗಳನ್ನು ಕೈಗೊಳ್ಬಹುದು ಅಂತಾರೆ ನಮ್ಮ ಪಶುಪಾಲಕರು? ಅದನ್ನ ಆ ಥರ ಇದ್ದಾಗ ಪ್ಲಾಸ್ಟಿಕ್ ತಿಂದಿದ್ದು ಎಷ್ಟೋ ಸಲ